ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಗ್ತಿದೆ. ಇದರಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಸಾರ್ವಜನಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಹಾಗೂ ವಿಸ್ತರಣಾ ಚಟುವಟಿಕೆಗಳು, ಈ ಕುರಿತಂತೆ ಅಲ್ಲಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಜಗದೀಶ್ವರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳು ಹಾಗೂ ವಿಸ್ತರಣಾ ಚಟುವಟಿಕೆಗಳು ಹೇಗೆ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಸಾಮಾನ್ಯವಾಗಿ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಒಂದು ಸೇವಾ ಸೌಲಭ್ಯವನ್ನು ಪಡಿತೀವೋ ಅಲ್ಲಿಗಿಂತಲೂ ಕೂಡ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಒಂದಷ್ಟು ಭಿನ್ನವಾದಂತಹ ಸೇವೆ ಮತ್ತು ಸೌಲಭ್ಯ ಅನ್ನುವಂಥದ್ದು ದೊರೆಯುತ್ತೆ. ಒಂದು ರೀತಿ ವಿಶೇಷವಾದಂತಹ ಸೇವೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಆ ಕಾರಣದಿಂದಾಗಿ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳನ್ನು ನಮ್ಮ ಕೃಷಿಕರು ಸ್ವೀಕರಿಸಬೇಕು ಅಥವಾ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಅವರು ಯಾವುದಾದ್ರೂ ಒಂದು ಸೇವೆಯನ್ನು ಪಡಿಬೇಕು ಅಂತ ಹೇಳಿದರೆ ಅಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೀತಾ ಇದ್ದಾವೆ ಅನ್ನುವಂಥದ್ದರ ಒಂದು ಪರಿಚಯ ಅವರಿಗೆ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೀತಾ ಇದ್ದಾವೆ, ವಿಸ್ತರಣಾ ಚಟುವಟಿಕೆಗಳು ಹೇಗೆ ಆಗ್ತಾ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ವಿಸ್ತರಣಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಜಗದೀಶ್ವರಿ ಅವರು ನಮ್ಮೊಂದಿಗೆ ಇದ್ದಾರೆ. ಜಗದೀಶ್ವರಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹಾಸನದಲ್ಲಿ ಇರತಕ್ಕಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ ಏನಿದೆಯೋ ಇದು ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯದ ಒಂದು ಪರಿಚಯವನ್ನ ಮಾಡಿಕೊಡಿ. ಖಂಡಿತವಾಗಿ. ಪಶುಪಾಲನೆ ಮತ್ತು ಹೈನುಗಾರಿಕೆ ಮತ್ತು ಮೀನು ಸಾಕಾಣಿಕೆಯಂತಹ ಎಲ್ಲ ರೈತರಿಗೆ ಪ್ರಧಾನ ಅಭಿವೃದ್ಧಿಗಾಗಿ ಈ ಯೂನಿವರ್ಸಿಟಿ ಪ್ರಾರಂಭವಾಗಿದೆ. ಇದನ್ನು ನಾವು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತೀವಿ, ಅಬ್ರಿವೇಶನಲ್ಲಿ ಕಾಫ್ಸು ಬೀದರ್ ಅಂತೀವಿ. ಇದು ಜನವರಿ 17, 2005 ಪ್ರಾರಂಭ ಮಾಡಲಾಯಿತು. ಇದು ಒಂದು ಮುಖ್ಯ ಸಿಗ್ನಿಫಿಕೆನ್ಸ್ ಅಥವಾ ಆಬ್ಜೆಕ್ಟಿವ್ ಏನಂದ್ರೆ, ಕರ್ನಾಟಕದಲ್ಲಿನ ಪಶುವೈದ್ಯಕೀಯ ಪಶು ವಿಜ್ಞಾನ ಹೈನುಗಾರಿಕೆ ಮತ್ತು ಮತ್ಸ್ಯ ವಿಜ್ಞಾನಿಗಳಲ್ಲಿನ ಶಿಕ್ಷಣ ಕಲಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿಯ ತಂತ್ರಜ್ಞಾನಗಳನ್ನು ಹಳ್ಳಿ ಹಳ್ಳಿಗೆ ವರ್ಗಾಯಿಸುವ ಜವಾಬ್ದಾರಿಯನ್ನು ಇಟ್ಟುಕೊಂಡು ಸ್ಥಾಪಿಸಲಾಗಿದೆ. ಮತ್ತು ನಮ್ಮದು ಒಂದು ಕಾಫ್ಸು ಯೂನಿವರ್ಸಿಟಿದು ಒಂದು ಸ್ಲೋಗನ್ ಇದೆ, ಫಾರ್ಮರ್ ಫ್ರೆಂಡ್ಲಿ ಮತ್ತು ರೂರಲ್ ಓರಿಯೆಂಟೆಡ್, ಗ್ರಾಮ್ಯಮುಖಿ ಮತ್ತು ರೈತ ಸ್ನೇಹಿ ಎಂಬ ಒಂದು ವಾಕ್ಯವನ್ನು ಸ್ಲೋಗನ್ ಆಗಿ ಇಟ್ಕೊಂಡು ವಿಶ್ವವಿದ್ಯಾಲಯವು ಹೊಂದಿದೆ. ಹಾಸನದ ಪಶುವೈದ್ಯಕೀಯ ಕಾಲೇಜು, ಇದರ ಬಗ್ಗೆಯೂ ಕೂಡ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ. ಖಂಡಿತವಾಗಿ. ನಮ್ಮ ಕಾಫ್ಸು ಕೆಳಗಡೆ ಅಂದರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬೀದರ್ ಕೆಳಗಡೆ ಸುಮಾರು 5 ಪಶುವೈದ್ಯ ಕಾಲೇಜುಗಳಿದೆ. ಅದರಲ್ಲಿ ಹಾಸನ್ ಪಶುವೈದ್ಯ ಕಾಲೇಜು 4ನೇ ಪಶುವೈದ್ಯ ಕಾಲೇಜು, ಅಂದರೆ ಫಸ್ಟ್ ಬೆಂಗಳೂರಲ್ಲಿ ಶುರುವಾಗಿತ್ತು, ಮತ್ತೆ ಬೀದರು, ಶಿವಮೊಗ್ಗ, ಹಾಸನ್ ಮತ್ತೆ ಗದಗಲಿನೂ ಸ್ಟಾರ್ಟ್ ಆಗಿತ್ತು. ಇದು ಸುಮಾರು 14ನೇ ಆಗಸ್ಟ್ 2007 ಕಾರ್ಯ ಆರಂಭಿಸಲಾಗಿದೆ. ಮೊದಲನೇದಾಗಿ ಅದು ಕೋರವಂಗ್ಲದಲ್ಲಿ ಇರೋ ಕೃಷಿ ಇಲಾಖೆ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು. ಆಮೇಲೆ ನಂತರ ಒಂದು 5-6 ವರ್ಷ ನಂತರ ವಿದ್ಯಾನಗರ್ ರಿಂಗ್ ರೋಡ್ ಹಿಂಭಾಗ ಸುಮಾರು 80 ಎಕರೆಗಳಷ್ಟು ವಿಶಾಲವಾದ ಆವರಣದಲ್ಲಿ ಪ್ರಾರಂಭವಾಯಿತು. ಮತ್ತೆ ಈ ಆವರಣದಲ್ಲಿಯೇ ಬೋಧನಾ ಮತ್ತು ಪಶುವೈದ್ಯಕೀಯ ಆಸ್ಪತ್ರೆಯೂ ಇದೆ. ಮತ್ತೆ ನಮ್ಮ ಯೂನಿವರ್ಸಿಟಿ ಮುಖ್ಯ ಮ್ಯಾಂಡೇಟ್ ಏನಂದ್ರೆ ಟೀಚಿಂಗ್ ರಿಸರ್ಚ್ ಎಕ್ಸ್ಟೆನ್ಷನ್ ಅಂತೀವಿ. ಟೀಚಿಂಗ್ ಅಂದರೆ ನಾವು UG, PG, PhD ಪ್ರೋಗ್ರಾಮ್ ಆಫರ್ ಮಾಡೋದು. ಸಂಶೋಧನೆ ಅಂದರೆ ರೈತರಿಗೆ ಬೇಕಾಗುವ ಟೆಕ್ನಾಲಜೀಸ್, ಅವ್ರಿಗೆ ಬೇಕಾಗಿರೋ ಪ್ರಾಕ್ಟಿಸಸ್ ಅಥವಾ ಸೈಂಟಿಫಿಕ್ ಪ್ರಾಕ್ಟಿಸಸ್ ಅಥವಾ ಕಿಟ್ಸ್ ಅಂಥವ್ರ ಬಗ್ಗೆ ಪರಿಶೋಧನೆ ಮಾಡೋದು ಸಂಶೋಧನೆ ಮ್ಯಾಂಡೇಟು. ಮತ್ತು ವಿಸ್ತರಣೆ, ಯಾವುದೇ ಒಂದು ಟೆಕ್ನಾಲಜಿ ರೈತರಿಗೆ ಸೇರಿಸಬೇಕು ಅನ್ನೋದು ಈ ವಿಸ್ತರಣಾ ಚಟುವಟಿಕೆಗಳು. ಸೊ ಈ 3 ಮ್ಯಾಂಡೇಟ್ ಇಟ್ಕೊಂಡು, ಟೀಚಿಂಗ್ ರಿಸರ್ಚ್ ಎಕ್ಸ್ಟೆನ್ಷನ್ ಇಟ್ಟುಕೊಂಡು ನಮ್ಮ ಯೂನಿವರ್ಸಿಟಿ ಪ್ರಾರಂಭವಾಗಿತ್ತು. ಮತ್ತು ರೈತಾಪಿ ವರ್ಗದ ಮತ್ತು ಪಶುಪಾಲಕರ ಉನ್ನತಿಗೆ ಮತ್ತು ಶ್ರೇಯಾಭಿವೃದ್ಧಿಗೆ ಶ್ರಮಿಸುವುದೇ ನಮ್ಮ ವಿದ್ಯಾಲಯದ ಒಂದು ಮುಖ್ಯ ಉದ್ದೇಶ. ಈ ಒಂದು ವಿದ್ಯಾಲಯ ಹಾಸನದಲ್ಲಿ ಏನಿದೆಯೋ, ಇಲ್ಲಿ ಸಾರ್ವಜನಿಕರು, ರೈತರು ಮತ್ತು ಈ ಸಾಕುಪ್ರಾಣಿಗಳ ಮಾಲೀಕರು ಯಾರಿರ್ತಾರೋ ಅವ್ರಿಗೆ ಪಶುವೈದ್ಯಕೀಯ ಕಾಲೇಜು ಹಾಸನದಲ್ಲಿ ಏನೆಲ್ಲ ಸೇವೆಗಳು ಲಭ್ಯ ಇದ್ದಾವೆ? ಖಂಡಿತವಾಗಿ. ಈಗ ನಾವು ಏನು ಸರ್ವಿಸಸ್ ಅಂತ ಇದ್ದೀವಿ, ಇದು ಸುಮಾರು 3-4 ವಿಂಗ್ಸ್ ಇಂದು ಸರ್ವಿಸಸ್ ಆಫರ್ ಮಾಡ್ತಾ ಇದ್ದೀವಿ. ಒಂದು ಫಾರ್ಮ್ ಸರ್ವಿಸಸ್ ಅಂತೀವಿ, ಅಂದರೆ ಫಾರ್ಮ್ ಅಲ್ಲಿ ಏನೇನು ಸಿಗುತ್ತೆ ರೈತರಿಗೆ ಅನ್ನ ಬಗ್ಗೆ ಇದು ಫಾರ್ಮ್ ಸರ್ವಿಸಸ್ ಅಂತೀವಿ. ಇನ್ನೊಂದು ಆಸ್ಪತ್ರೆ ಸೇವೆಗಳು, ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಅನಿಮಲ್ಸ್ ತಗೊಂಡು ಬಂದರೆ ಹಾಸ್ಪಿಟಲ್ ಸರ್ವಿಸಸ್ ಏನೇನಿದೆ ಅದನ್ನ ಬಗ್ಗೆ ಹೇಳೋದು ಆಸ್ಪತ್ರೆ ಸೇವೆಗಳು. ಮತ್ತು ರೋಗ ನಿರ್ಣಯ, ಟೆಂಟೇಟಿವ್ ಆಗಿ ಡಯಾಗ್ನೋಸಿಸ್ ಮಾಡಲಿಕ್ಕೆ ಒಂದು ನಮಗೆ ಒಂದು ಬೇಕಾಗಿರೋದು ಲೆಬಾರೇಟ್ರೀಸ್, ಅದನ್ನು ಪರೀಕ್ಷಾಲಯ ಸೇವೆಗಳು ಅಂತೀವಿ. ಮತ್ತು ವಿಸ್ತರಣಾ ಶಿಕ್ಷಣ, ನಮ್ಮದು ಒಂದು ಎಕ್ಸ್ಟೆನ್ಷನ್ ಎಜುಕೇಷನ್ ವಿಂಗ್ ಇದೆ, ಆ ಇಇಸಿ ವಿಂಗಿಂದು ಏನೇನು ಸೇವೆಗಳು ನಾವು ಫಾರ್ಮರ್ಸ್ಗೆ ತಲುಪಿಸ್ಬೋದು ಅನ್ನೋದು ಪಾಯಿಂಟು. ಮತ್ತು ಈ ಸರ್ವಿಸಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಂದ ಹೋಗುತ್ತೆ ಅಂದರೆ, ಒಂದು ಫಾರ್ಮ್ ಸರ್ವಿಸಸ್ ಅನ್ನುವಾಗ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗ ಅಂತೀವಿ, ಇನ್ಸ್ಟ್ರಕ್ಷನಲ್ ಲೈಫ್ ಸ್ಟಾಕ್ ಫಾರ್ಮ್ ಸರ್ವಿಸಸ್ನ ಒಂದು ಫಾರ್ಮ್ ಡಿಪಾರ್ಟ್ಮೆಂಟೇ ಇದೆ, ಇದು ಒಂದು. ಮತ್ತೆ ಪಶುವೈದ್ಯಕೀಯ ಪರಾವಲಂಬಿ ಶಾಸ್ತ್ರ ವಿಭಾಗ, ಇವ್ರದ್ದು ಪ್ಯಾರಸ್ಟಾಲಜಿ ಡಿಪಾರ್ಟ್ಮೆಂಟ್ ಅಂತೀವಿ. ಮತ್ತು ಪಶುವೈದ್ಯಕೀಯ ಸೂಕ್ಷ್ಮಾಣು ಜೀವಾಣುಶಾಸ್ತ್ರ ವಿಭಾಗ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಂತೀವಿ. ಮತ್ತು ರೋಗಶಾಸ್ತ್ರ ವಿಭಾಗ, ವೆಟ್ನರಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದೂ ಸರ್ವಿಸಸ್ ಆಫರ್ ಮಾಡ್ತೀವಿ. ಮತ್ತು ಅದು ಬಿಟ್ಟರೆ ಹಾಸ್ಪಿಟಲ್ ಕಡೆ ಬಂದರೆ ಗೈನಕಾಲಜಿ ಮತ್ತು ಸರ್ಜರಿ ಮತ್ತು ಮೆಡಿಸಿನ್ ಡಿಪಾರ್ಟ್ಮೆಂಟ್, ಇಂಥವು ಡಿಪಾರ್ಟ್ಮೆಂಟ್ಸ್ ಇಂದು ಹಾಸ್ಪಿಟಲ್ ಸರ್ವಿಸಸ್ ಸೇರುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ಕಾಲೇಜ್ ಪಶುವೈದ್ಯ ಕಾಲೇಜ್ ತಗೊಂಡ್ರೆ ನಾನು ಆವಾಗಲೇ ಹೇಳಿದೆ, ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗೆ ಅಂದರೆ UG ಪ್ರೋಗ್ರಾಮ್ ಮತ್ತು PG ಪ್ರೋಗ್ರಾಮ್ನು ನಮ್ಮ ಹಾಸನ್ ಪಶುವೈದ್ಯ ಕಾಲೇಜಿಂದು ಸ್ಟೂಡೆಂಟ್ಸ್ಗೆ ನಾವು ಆಫರ್ ಮಾಡ್ತಾ ಇದ್ವಿ. ಇದನ್ನು UG ಪ್ರೋಗ್ರಾಮ್ಗೆ ನಮಗೆ ಒಂದು ಭಾರತೀಯ ಪಶುವೈದ್ಯ ಪರಿಷತ್ತಿನ ಗೈಡ್ಲೈನ್ಸ್, ಅಂದರೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಒಂದು ಗೈಡ್ಲೈನ್ಸ್ ಇರುತ್ತೆ, ಅದು ಸ್ಟ್ಯಾಂಡರ್ಡ್ಸ್ ಪ್ರಕಾರ, ಅದೊಂದು ಒಂದು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸುಮಾರು 18 ವಿಭಾಗಗಳನ್ನು ಇಟ್ಟುಕೊಂಡು ಮತ್ತು ಅದು ಕೆಳಗಡೆ ಪ್ರಯೋಗಾಲಯಗಳನ್ನ ಇಟ್ಟುಕೊಂಡು ಈ ಪ್ರೋಗ್ರಾಮ್ನು ನಡೆಸ್ತಾ ಇದ್ವಿ. ಮತ್ತು ಅದು ಬಿಟ್ಟು MBSC ಪ್ರೋಗ್ರಾಮ್, ಅದನ್ನೇ PG ಪ್ರೋಗ್ರಾಮ್, ಸುಮಾರು UG ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಒಂದು 5-6 ವರ್ಷ ಆದಮೇಲೆ ನಾವು PG ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ವಿ. ಸುಮಾರು ಈಗ 8-9 ವಿಭಾಗಗಳಲ್ಲಿ PG ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ವೆಲ್ಫೇರ್ಗೋಸ್ಕರ ಆಫರ್ ಮಾಡ್ತಾ ಇದೆ ನಮ್ಮ ಹಾಸನ್ ಪಶುವೈದ್ಯ ಕಾಲೇಜ್. ಇದಿಷ್ಟು ಏನೆಲ್ಲ ಶೈಕ್ಷಣಿಕ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅನ್ನುವಂಥದ್ದು, ನಿಮ್ಮ ಕಾಲೇಜಿನಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಒದಗಿಸಲಾಗ್ತಕ್ಕಂತಹ ಈ ಫಾರ್ಮ್ ಸೇವೆಗಳು, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಖಂಡಿತವಾಗಿ. ನಮ್ಮ ಫಾರ್ಮ್ ಇಂದು ನಾನು ಆವಾಗಲೇ ಹೇಳಿದೆ, ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗ, ಇದು ಫಾರ್ಮ್ ಸರ್ವಿಸಸ್ನ ಪ್ರೊವೈಡ್ ಮಾಡೋ ಒಂದು ಕಂಪ್ಲೀಟ್ ಡಿಪಾರ್ಟ್ಮೆಂಟು. ಈಗ ನಮ್ಮ ಫಾರ್ಮ್ನಿಂದು ಸ್ವರ್ಣಧಾರ ಮತ್ತು ಗಿರಿರಾಜ ಕೋಳಿಗಳು, ಕುರಿ ಮತ್ತು ಮೇಕೆ ಮತ್ತು ಹಂದಿಗಳು, ನೊಲಗಳು, ವಿವಿಧ ಉತ್ಪನ್ನಗಳು ಮತ್ತು ಮೇವಿನ ತಳಿಗಳು, ಬೀಜಗಳು ಮತ್ತು ರೂಟ್ ಸ್ಯಾಪ್ಲಿಂಗ್ಸು, ರೂಟ್ ಸ್ಲಿಪ್ಸು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀವಿ. ಮತ್ತು ಇದು ಕೋಳಿಗಳುವಾಗ 1 ದಿನದ ಕೋಳಿಗಳು, ಮತ್ತು 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ, ಮತ್ತು ಜೀವಂತ ಕೋಳಿಗಳು ಮತ್ತು ನಾಟಿ ಕೋಳಿಗಳು, ಇವೆಲ್ಲ ಕೋಳಿಗಳ ಕ್ಯಾಟಗರಿಯಲ್ಲಿ ರೈತರು ಬೇಕಾಗುವಾಗ ಆ ಏಜ್ ಕ್ಯಾಟಗರಿಯಲ್ಲಿ ಏನು ಅವೈಲಬಿಲಿಟಿ ಇದೆಯೋ, ಏನ್ ಸ್ಟಾಕ್ ಅಲ್ಲಿ ಇದೆಯೋ ಅದಕ್ಕೊಂದು ಪರ್ಟಿಕ್ಯುಲರ್ ಪ್ರೈಸ್ ಒಂದು ಫಿಕ್ಸ್ ಮಾಡಿರ್ತಾರೆ, ತುಂಬಾ ನಾಮಿನಲ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಫಾರ್ಮರ್ಸ್ ಅವೈಲ್ ಮಾಡ್ಕೊಳ್ಬಹುದು. ಮತ್ತೆ ಅದೇ ತರ ಕುರಿ ಮತ್ತು ಮೇಕೆಗಳಲ್ಲಿ 3-6 ತಿಂಗಳು ಮತ್ತೆ 6 ತಿಂಗಳಿಂದ 3 ವರ್ಷ ಮತ್ತೆ 3 ವರ್ಷಕ್ ಮೇಲ್ಪಟ್ಟಿರೋರ್ನು ಅನಿಮಲ್ಸ್ ಅವೈಲಬಲ್ ಇರುತ್ತೆ. ಮತ್ತೆ ಹಂದಿಗಳಲ್ಲಿ 3 ತಿಂಗಳಿಂದ 4, 4-5, 5-6 ಮತ್ತೆ 6 ತಿಂಗಳು ಮೇಲ್ಪಟ್ಟವು, ಅವಕ್ಕೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ರೈತರು ಬರುವಾಗ ಯಾವ ಏಜ್ ಕ್ಯಾಟಗರಿಯಲ್ಲಿ ಇದೆಯೋ ಅದನ್ನು ಅವೈಲಬಿಲಿಟೀಸ್ ಹೇಳ್ತಾರೆ, ಅದು ಬೇಕಂದ್ರೆ ಅವರು ಅವೈಲ್ ಮಾಡ್ಕೊಳ್ಬಹುದು. ಅದೇ ತರ ಮೊಳದ ಮಾರಾಟನು 2-3 ತಿಂಗಳು, 4-6 ತಿಂಗಳು, 6 ತಿಂಗಳು ಮೇಲ್ಪಟ್ಟವು. ಮತ್ತೆ ಉತ್ಪನ್ನಗಳು ಹಾಲು, ಮೊಟ್ಟೆ ಇದೆಲ್ಲ ಸಿಗುತ್ತೆ. ಮತ್ತೆ ಮೇವಿನ ಬೀಜಗಳು ಸುಮಾರು, ಈಗ ವೆರೈಟಿ ನೋಡಿದ್ರೆ KOFS 29 ಪ್ರತಿ ಕೆಜಿಗೆ ಸುಮಾರು 500 ರೂಪಾಯಿ. ಮತ್ತೆ ಸೂಪರ್ ನೇಪಿಯರ್ ಮೇವಿನ ಬೇರು ಅಥವಾ ಕಾಂಡಗಳು ಸಿಗುತ್ತೆ, 1 ರೂಪಾಯಿ ಒಂದು ಕಾಂಡ ಲೆಕ್ಕದಲ್ಲಿ ಕೊಡ್ತಾರೆ. ಹಸಿರು ಮೇವು ಸುಮಾರು ಪ್ರತಿ ಕೆಜಿಗೆ 5 ರೂಪಾಯಿ ಲೆಕ್ಕ. ಮತ್ತೆ ಮೇವಿನ ಮರದ ಸಸಿಗಳು, ಸ್ಯಾಪ್ಲಿಂಗ್ಸ್ ಏನಾದ್ರೂ ಇದ್ರೆ ಒಂದು 10 ರೂಪಾಯಿ ಒಂದು ಸ್ಯಾಪ್ಲಿಂಗ್ಸ್. ಈ ರೀತಿ ಕೋಳಿಗಳು, ಕುರಿ ಮೇಕೆಗಳು, ಹಂದಿಗಳು, ಮೊಳಗಳು, ವಿವಿಧ ಉತ್ಪನ್ನಗಳು, ಮೇವಿನ ತಳಿಗಳು ಮತ್ತೆ ಬೀಜ, ಈ ತರ ಸ್ಯಾಪ್ಲಿಂಗ್ಸ್ ಆ ಟೈಮಲ್ಲಿ ಏನೇನು ಸ್ಟಾಕ್ ಅಲ್ಲಿ ಇದೆಯೋ ಅದನ್ನು ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಮ್ಮ ಫಾರ್ಮ್ ಪ್ರೊವೈಡ್ ಮಾಡುತ್ತೆ. ಅಂತ ಅಂದ್ರೆ ಈಗ ರೈತರಾಗ್ಬಹುದು ಅಥವಾ ಹೈನುಗಾರರಾಗ್ಬಹುದು, ತಾವು ಏನೋ ಒಂದು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರ, ಕೋಳಿ ಆಗ್ಬಹುದು, ಕುರಿ ಆಗ್ಬಹುದು, ಹಂದಿ ಆಗ್ಬಹುದು, ಮೊಲ, ಈ ತರಹದ ಒಂದು ಸಾಕಾಣಿಕೆ ಮಾಡತಕ್ಕಂತಹ ಜೀವಿಗಳನ್ನು ಕೂಡ ಮಾರಾಟವನ್ನ ಮಾಡಲಾಗುತ್ತೆ. ಅಂತ ಅಂದ್ರೆ ಈಗ ನೋಡಿ, ಕೋಳಿಯನ್ನೇ ನಾವು ಉದಾಹರಣೆಗೆ ತಗೊಂಡ್ರೆ ಸಾಕಷ್ಟು ತರಹದ ತಳಿಗಳು ಅದರಲ್ಲಿ ಇದ್ದಾವೆ. ಇವಾಗ್ಲೇ ಹೇಳಿದಾಗೆ ಸ್ವರ್ಣಧಾರ ಅನ್ನುವಂತಹ ಒಂದು ತಳಿ ಇದೆ, ಗಿರಿರಾಜ ಅನ್ನುವಂಥದ್ದು ಇದೆ, ಹಾಗೆ ಬೇರೆ ಬೇರೆ ತರಹದ ನಾಟಿ ಕೋಳಿನೂ ಕೂಡ ನಿಮ್ಮಲ್ಲಿ ಸಿಗುತ್ತೆ. ಯಾರು ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ಆಶಯವನ್ನ ಹೊಂದಿರ್ತಾರೋ ಅವರು ತಮ್ಮ ಒಂದು ಕಾಲೇಜನ್ನ ಸಂಪರ್ಕವನ್ನ ಮಾಡಿ ಯಾವ ಸಂದರ್ಭಕ್ಕೆ ಆ ಮರಿಗಳು, ಕೋಳಿ ಮರಿ ಆಗ್ಬಹುದು, ಕುರಿ ಮರಿ ಆಗ್ಬಹುದು ಸಿಗುತ್ತೋ ಅದನ್ನ ತಂದು ಸಾಕಾಣಿಕೆಯನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಗೆ ಲಭಿಸ್ತಕ್ಕಂಥ ಅನುಕೂಲ ಏನು ಅಂತ ಅಂದ್ರೆ, ಈಗ ನಾವು ಸಂತೆಗೆ ಹೋದಾಗ ಯಾವ ತಳಿ ಅಂತ ಹೇಳಿ ಸರಿಯಾಗಿ ಗೊತ್ತಿರೋದಿಲ್ಲ, ಅದರದ್ದು ಒಂದು ಗುಣಮಟ್ಟ ಹೇಗಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ನಾವು ಸಾಕಾಣಿಕೆಯನ್ನ ಮಾಡೋದ್ರಿಂದ ಇಲ್ಲಿ ಎಲ್ಲಾ ತಳಿಗಳು ಕೂಡ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿರುತ್ತೆ ನಿಮ್ಮ ಕಾಲೇಜಿನಲ್ಲಿ. ನಾವು ಹೊರಗಡೆಯಿಂದ ಟೈಮ್ ಟೈಮ್ಗೆ ಅದು ಏನೇನು ವಾರಕ್ಕೆ ಯಾವ ವ್ಯಾಕ್ಸಿನ್ ಆಗ್ಬೇಕು ಅದು ಮಾಡಿ ಇಟ್ಟಿರ್ತಾರೆ. ಹೌದು, ಸೊ ಆ ಪ್ರಾಬ್ಲಮ್ ಇರಲ್ಲ ರೈತರಿಗೆ. ಹಾಗಾಗಿ ಹಂದಿ, ಕುರಿ, ಮೇಕೆ, ಕೋಳಿ ಇದನ್ನೆಲ್ಲದನ್ನು ಕೂಡ ಕೊಂಡ್ಕೊಂಡು ಬಂದು ಮಾರಾಟವನ್ನ ಮಾಡಬಹುದು. ವಯಸ್ಸಾದಂತಹ ಕುರಿಗಳು ಕೂಡ ಇರುತ್ತೆ, ಅದನ್ನು ಬೇಕಾದ್ರೆ ಖರೀದಿಯನ್ನ ಮಾಡಬಹುದು. ಅಂತ ಅಂದ್ರೆ ನಮಗೆ ತಿನ್ಲಿಕ್ಕೆ ರೆಡಿಯಾಗಿ ಇರುವಂತದ್ದು, ಮತ್ತೆ ಒಳ್ಳೆ ತಳಿಗಳು ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಮೇಂಟೈನ್ಡ್ ತಳಿಗಳು ಸಿಗುತ್ತೆ, ಒಳ್ಳೆ ತಳಿಗಳು ಕೂಡ ಸಿಗುತ್ತೆ. ಒಳ್ಳೆ ಗುಣಮಟ್ಟದ ಮರಿಗಳು ಬೇಕು ಅಂತ ಅಂದ್ರೆ ಕಾಲೇಜನ್ನ ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಸದ್ಯಕ್ಕೆ ಅದು ನಮಗೆ ಲಭ್ಯ ಇಲ್ಲ ಅಂತ ಅಂದ್ರೆ ನಾವು ಅಡ್ವಾನ್ಸ್ ಕೊಟ್ರೆ ನಮಗೆ ಅಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಹೆಸರು. ಸ್ಟಾಕ್ ಇರುವಾಗ ಅವರೇ ಫೋನ್ ಮಾಡಿ ಅವರು ಹೇಳ್ತಾರೆ ಈ ತರ ಇದೆ, ಬೇಕಂದ್ರೆ ನೀವು ಅವೈಲ್ ಮಾಡ್ಕೊಳ್ಳಿ ಅನ್ನೋದು. ಅಲ್ಲಿ ಹೋಗಿ ಕೊಂಡು ತಂದು ನಾವು ಸಾಕಾಣಿಕೆಯನ್ನ ಮಾಡಬಹುದು. ಅದಷ್ಟೇ ಅಲ್ಲದೆ ನಾವು ಕುರಿ ಆಗ್ಬಹುದು, ಹಸು ಕರುಗಳಾಗ್ಬಹುದು, ಮತ್ತೆ ಮೇಕೆ ಆಗ್ಬಹುದು, ಅವುಗಳನ್ನ ಸಾಕ್ಲಿಕ್ಕೆ ಬೇಕಾದಂತಹ ಮೇವು, ಆ ಮೇವನ್ನ ಉತ್ಪಾದನೆ ಮಾಡತಕ್ಕಂತಹ ಮೇವಿನ ಬೀಜ, ಮೇವಿನ ಬೇರು, ಮೇವಿನ ಕಾಂಡ ಇವೆಲ್ಲವೂ ಕೂಡ ಸಿಗುತ್ತೆ. ಆ ಬೀಜಗಳಾಗ್ಬಹುದು, ಬೇರಾಗ್ಬಹುದು, ಕಾಂಡ ಆಗ್ಬಹುದು, ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿಶ್ವವಿದ್ಯಾನಿಲಯ ಮತ್ತೆ ಕಾಲೇಜು ಒದಗಿಸಿಕೊಡ್ತಾ ಇರೋದ್ರಿಂದ ಅದರ ಖರೀದಿಯನ್ನ ಮಾಡಿ ನಾವು ತಂದು ನಮ್ಮ ತಾಕಿನಲ್ಲಿ ಹಾಕಿಕೊಂಡು ಮೇವನ್ನು ಕೂಡ ಬೆಳೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಕಾಲೇಜಿನಿಂದ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಒದಗಿಸಲಾಗ್ತಕ್ಕಂತಹ ಪ್ರಯೋಗಾಲಯ ಸೇವೆಗಳು, ಪ್ರಯೋಗಾಲಯ ಸೇವೆ ನಾವು ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಗೊತ್ತಿರುತ್ತೆ, ಲ್ಯಾಬ್ ಅಂತ ಕರಿತೀವಿ, ಆ ತರ ಪ್ರಾಣಿಗಳಿಗೂ ಕೂಡ ಲ್ಯಾಬ್ ಇರುತ್ತೆ. ಅದು ಈಗ ಸದ್ಯಕ್ಕೆ ಸರ್ಕಾರಿ ವಲಯದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇರತಕ್ಕಂಥದ್ದು, ಇಲ್ಲಿ ಏನೆಲ್ಲ ಸೇವೆಗಳು ಸಿಗುತ್ತೆ ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸುಮಾರು ಲೆಬೋರೇಟರಿ ಡಯಾಗ್ನೋಸಿಸ್ ಅನ್ಕೊಳ್ಬಹುದು, ಮನುಷ್ಯರಿಗೆ ಇಷ್ಟಿದೆ, ಪ್ರಾಣಿಗಳಿಗೂ ಇಷ್ಟೆಲ್ಲ ಮಾಡ್ತೀವ ಅನ್ಕೊಳ್ತೀವಿ, ಬಟ್ ಎಲ್ಲಾ ಲೆಬೋರೇಟರಿ ಸರ್ವಿಸಸ್ ಅವೈಲೇಬಲ್ ಇದೆ. ಮುಖ್ಯವಾಗಿ ಈ ವಿಭಾಗಗಳಿಂದ ಪಶುವೈದ್ಯಕೀಯ ಪರಾವಲಂಬಿ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಸೂಕ್ಷ್ಮ ಜೀವನ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಮತ್ತೆ ವೆಟರ್ನರಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್, ಇವು ಎಲ್ಲಾರ ಹತ್ರನೂ ಲೆಬೋರೇಟರೀಸ್ ಇರುತ್ತೆ. ಮತ್ತು ಮುಖ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಹಾಲ್ ಸ್ಯಾಂಪಲ್ ತಗೊಂಡ್ ಬಂದ್ರೆ ಅದರಲ್ಲಿ ಜೀವಕೋಶಗಳ ಎಣಿಕೆ, ಮತ್ತೆ ಏನಾದ್ರೂ ಕಲಬೆರಿಕೆಗಳು, ಅಡಲ್ಟ್ರೆನ್ಸ್ ಏನಾದ್ರೆ, ಪ್ರಿಸರ್ವೇಟಿವ್ಸ್, ನ್ಯೂಟ್ರಲೈಸಸ್ ಇಂಥವದೆಲ್ಲ ಇದ್ರೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ನಮ್ಮಲ್ಲಿ ಲ್ಯಾಬ್ ಅಲ್ಲಿ ಫೆಸಿಲಿಟೀಸ್ ಇದೆ. ಮತ್ತೆ ಅದ್ ಮಾತ್ರ ಇಲ್ಲ, ಈಗ ಕೆಲವು ಡಿಸೀಸಸ್ ಸ್ಯಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕಂದು ರೋಗ ಅಂತೀವಿ, ಬ್ರುಸಲ್ಲೋಸಸ್ ಅಂತೀವಿ, ಕೆಚ್ಚಲು ಬಾವು ಅಂತೀವಿ. ಸೊ ಹಾಲಿನ ಸ್ಯಾಂಪಲ್ ತಗೊಂಡು ಬಂದ್ರೆ ಆ ಪರ್ಟಿಕ್ಯುಲರ್ ಡಿಸೀಸ್ ಇದೆಯಾ ಇಲ್ವಾ ಅನ್ನೋದು ಐಡೆಂಟಿಫೈ ಮಾಡಿ ಹೇಳಕ್ ಸಾಧ್ಯ ಆಗುತ್ತೆ. ಮತ್ತೆ ವಾಟರ್ ಅನಾಲಿಸಿಸ್ ಮಾಡ್ತಾರೆ, ತುಂಬಾ ಡೀಟೇಲ್ ವಾಟರ್ ಅನಾಲಿಸಿಸ್ ಮಾಡ್ತಾರೆ. ಕ್ಲೋರೈಡ್ಸ್ ಇದೆಯಾ, ನೈಟ್ರೈಡ್ಸ್ ಇದೆಯಾ, ಹಾರ್ಡ್ನೆಸ್ ಏನಾ ಇದೆಯಾ, ಇಲ್ಲ ಅದರಲ್ಲಿ ಏನಾದರೂ ಸೂಕ್ಷ್ಮನಿ ಜೀವಿಗಳು ಈ ಕೊಲೆ ಅಂತ ಜೀವಿಗಳು ಏನಾ ಇದೆಯಾ, ಅದನ್ನು ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದು ಮಾತ್ರ ಇಲ್ಲ, ಸ್ಟ್ರೈನು, ಜೀನೋಟೈಪ್ ಅಷ್ಟೆಲ್ಲಾನು ಐಡೆಂಟಿಫೈ ಮಾಡ್ಬೇಕಂದ್ರೆ PCR ಮತ್ತೆ DNA ಸೀಕ್ವೆನ್ಸಿಂಗು ಇಂಥ ಟೆಸ್ಟ್ಗಳನ್ನು ಮಾಡ್ತಾರೆ. ಮತ್ತೆ ಏನಾದರೂ ಸೆತ್ತೋದ್ರ ಅನಿಮಲ್ಸ್ ಬಂದ್ರೆ ಆಂಟಿಮಾರ್ಟಮ್ ಪೋಸ್ಟ್ ಮಾರ್ಟಮ್ ಸರ್ವಿಸಸ್ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ ಇಂದು ಅವೈಲೇಬಿಲಿಟಿ ಇದೆ. ಮತ್ತೆ ಅದು ಮಾತ್ರ ಇಲ್ಲ, ಏನಾದರೂ ಒಂದು ಫಾರ್ಮ್ ಅಲ್ಲಿ ಸ್ಯಾನಿಟೇಷನ್ ಹೇಗಿದೆ, ಅದನ್ನು ಎಲ್ಲಾದ್ರೂ ಏನಾದರೂ ಒಂದು ಕಂಟೇಜಿಯಸ್ ಡಿಸೀಸಸ್ ನಡೀತಾ ಇದೆಯಾ, ಅದನ್ನು ಒಂದು ಫಾರ್ಮ್ಗೂ ಹೋಗಿ ವಿಸಿಟ್ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಿ ಹೇಳೋ ಅಷ್ಟಿಗೆ ನಮ್ಮಲ್ಲಿ ಸರ್ವಿಸಸ್ ಇದೆ. ಇದೆಲ್ಲ ಹೇಳ್ಬೋದು ಅಂದ್ರೆ ಲೆಬೋರೇಟರಿ ಸರ್ವಿಸಸ್ ಇಲ್ಲ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಅನ್ನು ಹೇಳ್ತೀವಿ. ಎಲ್ಲಾ ತರಹದ ಒಂದು ಪರೀಕ್ಷೆಯನ್ನು ಕೂಡ, ಅದು ರಕ್ತ ಆಗಿರ್ಬೋದು, ಅದರ ಸಗಣಿ ಆಗಿರ್ಬಹುದು, ಎಲ್ಲದನ್ನು ಕೂಡ ಪತ್ತೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಏನ್ ಕಾಯಿಲೆ ಇದೆ ಅನ್ನುವಂಥದ್ದನ್ನ ಗುರುತು ಮಾಡ್ಲಿಕ್ಕೂ ಕೂಡ ಬಳಕೆಯನ್ನ ಮಾಡಬಹುದು. ಹಾಗೆ ನಾವು ನಮ್ಮ ಪ್ರಾಣಿಗಳಿಗೆ ಒದಗಿಸ್ತಾ ಇರ್ತಕ್ಕಂಥ ಆಹಾರ ಪದಾರ್ಥ ಏನಿರುತ್ತೋ ಅದರ ಗುಣಮಟ್ಟ ಹೇಗಿದೆ, ಅದು ಸೂಕ್ತವೋ ಇಲ್ಲವೋ ಅನ್ನುವಂಥದ್ದು ಕೂಡ, ಮತ್ತೆ ನಮ್ಮ ಪ್ರಾಣಿಗಳು ಅಥವಾ ಜಾನುವಾರುಗಳಿಂದ ಏನು ಉತ್ಪನ್ನಗಳು ಬರುತ್ತೋ ಆ ಉತ್ಪನ್ನಗಳ ಗುಣಮಟ್ಟ ಹೇಗಿದೆ ಅನ್ನುವುದನ್ನು ಕ್ವಾಲಿಟಿ ಟೆಸ್ಟಿಂಗ್ ಮಾಡಿದಕ್ಕೂ ಕೂಡ ನಾವು ಈ ಒಂದು ಕಾಲೇಜಿನಲ್ಲಿ ಇರತಕ್ಕಂತಹ ಈ ಪ್ರಯೋಗಾಲಯದ ಸೇವೆಗಳನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು. ಸಾಕಷ್ಟು ಅನುಕೂಲಗಳು ಆಗುತ್ತೆ. ಇದಕ್ಕೇನಾದರೂ ದರ ಅಂತ ಹೇಳಿ ನಿಗದಿ ಮಾಡಿರುತ್ತೆ? ಎಲ್ಲಾ ಡಯಾಗ್ನೋಸ್ಟಿಕ್ ಟೆಸ್ಟ್ಗೂ ಒಂದು ಫಿಕ್ಸ್ಡ್ ನಾಮಿನಲ್ ಪ್ರೈಸ್ ಅನ್ನೋದು ಯೂನಿವರ್ಸಿಟಿ ಫಿಕ್ಸ್ ಮಾಡಿರುತ್ತೆ. ಅದನ್ನು ರೈತರು ಪೇ ಮಾಡಿಕೊಂಡು ಆ ಫೆಸಿಲಿಟೀಸ್ ನ ಯೂಸ್ ಮಾಡಬಹುದು. ಬಟ್ ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿನೇ ಇರುತ್ತೆ ಅದು, ಯಾಕೆಂದ್ರೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಸರ್ಕಾರದ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಕಡಿಮೆ ದರವನ್ನ ಕೂಡ ನಿಗದಿಯನ್ನ ಮಾಡಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಕಡಿಮೆ ದರವನ್ನ ನಿಗದಿ ಮಾಡಲಾಗಿರುತ್ತೆ. ಯಾವ್ದಾದ್ರು ಕೃಷಿಕರಿಗೆ ಮತ್ತೆ ಬಳಕೆದಾರರಿಗೆ ಇವನಾದರೂ ಒಂದು ಪರೀಕ್ಷೆಯನ್ನ ಮಾಡಿಸಬೇಕು ಅಂತ ಅನ್ನುವಂತ ಸಂದರ್ಭದಲ್ಲಿ ಕಾಲೇಜನ್ನ ಅಥವಾ ಆಸ್ಪತ್ರೆಯನ್ನ ಸಂಪರ್ಕವನ್ನು ಮಾಡಿ ಅಲ್ಲಿ ಅವರು ಅದರ ಪರೀಕ್ಷೆಯನ್ನ ಮಾಡಿಕೊಳ್ಳುವ ಮೂಲಕ ನಿಖರವಾದಂತಹ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶಗಳು ಕೂಡ ಕಾಲೇಜಿನಲ್ಲಿ ಇದ್ದಾವೆ. ಕಾಲೇಜಿನ ವಿಸ್ತರಣಾ ಶಿಕ್ಷಣ ಕೇಂದ್ರದ ಬಗ್ಗೆಯೂ ಕೂಡ ತಾವು ಹೇಳಿದ್ರಿ. ಈ ಕೇಂದ್ರದಲ್ಲಿ ಯಾವ್ಯಾವ ಸೇವೆಗಳು ಲಭಿಸ್ತಾ ಇದ್ದಾವೆ? ನಮ್ಮ ಕಾಲೇಜಲ್ಲಿ ಒಂದು ಎಕ್ಸ್ಟೆನ್ಷನ್ ಎಜುಕೇಷನ್ ಸೆಲ್ ಅನ್ನು ಒಂದಿದೆ. ಈ ಸೆಲ್ ಇಂದು ಸುಮಾರು ತರಬೇತಿಗಳು, ಕ್ಷೇತ್ರ ಭೇಟಿಗಳು ಮತ್ತು ಕ್ಷೇತ್ರ ಪ್ರವಾಸಗಳು, ಪ್ರದರ್ಶನಗಳು ಮತ್ತು ಹೈನುಗಾರಿಕೆ, ಕುರಿ ಮೇಕೆ ಕೋಳಿ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕನ್ಸಲ್ಟೆನ್ಸಿ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತೀವಿ. ಮತ್ತು ಈ ಸೆಲ್ ಇಂದು ಇಡೀ ಕಾಲೇಜಲ್ಲಿ ನಾವು ರೇಡಿಯೋ ಟಾಕ್ಸ್ ಸುಮಾರು 2 ಸೀರೀಸ್ ರೇಡಿಯೋ ಟಾಕ್ಸ್ ಮಾಡಿದ್ದೀವಿ. ಹೈನು ಹೊನ್ನು 1 ಮತ್ತು ಹೈನು ಹೊಂದು 2 ಸೀರೀಸ್ ಈಗ ನಡೆಸ್ಕೊಂಡು ಬರ್ತಾ ಇದೆ. ಸುಮಾರು 1 ಸೀರೀಸಲ್ಲಿ ಸುಮಾರು ಒಂದು 45 ಟಾಕ್ಸ್ ಮತ್ತು 3 ರೇಡಿಯೋ ಸ್ಕಿಟ್ಸ್ನು ರೇಡಿಯೋ ಪ್ಲಾಟ್ಫಾರ್ಮ್ ಆಗಿ ಇಟ್ಕೊಂಡು ಟೆಕ್ನಾಲಜಿ ಡಿಸೆಮಿನೇಷನ್ ಮಾಡೋದಾಯಿತು. ಮತ್ತೆ ಅದು ಬಿಟ್ಟು ಪಬ್ಲಿಕೇಶನ್ಸ್, ಲೀಫ್ಲೆಟ್ಸ್, ಪೋಸ್ಟರ್ಸ್, ಬುಕ್ಸ್, ಬುಕ್ಲೆಟ್ಸ್ ಇದನ್ನು ನಮ್ಮ EEC ಇಂದು ಕೊಡ್ತೀವಿ. ಮತ್ತೆ ತರಬೇತಿಗಳು ಸುಮಾರು ರೈತರಿಗೆ ಹೈನುಗಾರಿಕೆ ಮೇಲೆ ಬೇಕು, ಕುರಿ ಮೇಕೆ ಮೇಲೆ ತರಬೇತಿ ಬೇಕು ಅಂತ ಅವ್ರು ಏನ್ ಮಾಡ್ಬೇಕಂದ್ರೆ, ನಾವು ಯೂಶಲಿ ತರಬೇತಿಗಳು ಮಾಡೋಕ್ ಮುಂಚೆ ರೇಡಿಯೋದಲ್ಲಿನೋ ಇಲ್ಲ ಪೇಪರಲ್ಲಿನೋ ಪಬ್ಲಿಸೈಸ್ ಮಾಡ್ತೀವಿ. ಚಿಕ್ಕ ಸರ್ಜರೀಸ್, ದೊಡ್ಡ ಪ್ರಾಣಿಗಳ ಸರ್ಜರೀಸ್, ನಾಯಿಗಳಿಗೆ, ಬೆಕ್ಕುಗಳಿಗೆ ಎಲ್ಲಾ ಸರ್ಜರಿ ಫೆಸಿಲಿಟೀಸನ್ನು ಇದೆ. ಈ ರೀತಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟು ಬಿಟ್ಟು ಲೆಬೋರೇಟರಿ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಅನ್ನು ಅವೈಲಬಿಲಿಟಿ ಇದೆ. ಅದಕ್ಕೂ ಕೂಡ ದರ ನಿಗದಿಯಾಗಿರುತ್ತೆ? ಖಂಡಿತವಾಗಿ ಅದಕ್ಕೂ ನಾಮಿನಲ್ ಪ್ರೈಸ್ ಅಲ್ಲಿ ಎಲ್ಲಾ ಪರೀಕ್ಷೆಗೂ ಒಂದು ನಾಮಿನಲ್ ಪ್ರೈಸ್ ಅನ್ನೋದು ಇದೆ. ಅದನ್ನ ಪೇ ಮಾಡಿಕೊಂಡು ರೈತರು ಯೂಸ್ ಮಾಡ್ಕೊಳ್ಬೇಕು. ಈಗ ಯಾವ್ದಾದ್ರೂ ಒಂದು ಪ್ರಾಣಿಯನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ನೋಂದಣಿ ಅಂತ ಹೇಳಿರುತ್ತೆ, ಮತ್ತೆ ಅದಕ್ಕೆ ಏನಾದ್ರು ಶುಲ್ಕ ಇರುತ್ತಾ ಹೇಗೆ? ಹೌದು, ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡು ಏನೇನು ಅವ್ರು ಬರೆದು ಕೊಡ್ತಾರೋ ಈ ಟೆಸ್ಟ್ಗಳು, ಅದಕ್ಕೆ ಒಂದು ಅಷ್ಟೊಂದು ಅಮೌಂಟ್ ಪೇ ಮಾಡಿಕೊಂಡು ಅವೈಲ್ ಮಾಡ್ಕೊಳ್ಳೋದು ಅಷ್ಟೆ. ಇದೆಲ್ಲದರ ಜೊತೆಗೆ ಈ ಆಂಬ್ಯುಲೇಟರಿ ಸರ್ವಿಸ್ ಕೂಡ ತಮ್ಮಲ್ಲಿ ಇದೆ ಅನ್ನುವಂಥದ್ದು. ಆಂಬ್ಯುಲೇಟರಿ ಸರ್ವಿಸ್ ಅಂತ ಅಂದ್ರೆ ಏನು, ಹೇಗೆ ಅದು ನೆರವಾಗ್ತಾ ಇದೆ, ಇದನ್ನ ಪಡೆದುಕೊಳ್ಳುವಂಥದ್ದು ಹೇಗೆ, ಅದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಹೌದು, ಈ ಆಂಬ್ಯುಲೇಟರಿ ಸರ್ವಿಸಸ್ ಅನ್ನೋದು ಈಗ ಏನಕ್ಕೆ ನಾವು ಕೊಡ್ತಾ ಇದೀವಿ ಅಂದ್ರೆ, ಕೆಲವು ಗ್ರಾಮದಲ್ಲಿ ಅವ್ರಿಗೆ ಹಾಸ್ಪಿಟಲ್ ಸರ್ವಿಸಸ್ ಸಿಗಲಿಲ್ಲ, ಇಲ್ಲ ತುಂಬಾ ದೂರ ಇರುತ್ತೆ. ಅಂತ ಪ್ಲೇಸಸ್ಗೆ ನಾವು ಒಂದು 6-7 ವಿಲೇಜಸ್ನ ಐಡೆಂಟಿಫೈ ಮಾಡಿದ್ವಿ. ಈ ಆಂಬ್ಯುಲೇಟರಿ ಕ್ಲಿನಿಕ್ಸ್ ಶಂಕರಹಳ್ಳಿ, ಮತ್ತೆ ಕೊಮ್ಮನಹಳ್ಳಿ, ದ್ಯಾವಲಾಪುರ, ಹರಳಹಳ್ಳಿ, ಕುಪ್ಪಳ್ಳಿ ಇಂಥ ಗ್ರಾಮಗಳಲ್ಲಿ ಅವ್ರಿಗೆ ವೆಟರ್ನರಿ ಸರ್ವಿಸಸ್ ಅನ್ನೋದು ಕಡಿಮೆ ಇದೆ. ಈ ವಿಲೇಜಸ್ನ ಐಡೆಂಟಿಫೈ ಮಾಡಿ ನಮ್ಮ ಆಂಬ್ಯುಲೇಟರಿ ಕ್ಲಿನಿಕ್ಸ್ ಪ್ರತಿ ವಾರ ಎರಡು ದಿವಸ ಈ ವಿಲೇಜಸ್ಗೆ ನಾವು ಕಳಿಸ್ತೀವಿ. ಅದ್ರ ಜೊತೆಗೆ ಒಬ್ಬರು ವೈದ್ಯರು ಖಂಡಿತವಾಗಿ ಒಂದು ಟೀಮ್ ಹೋಗುತ್ತೆ. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಅ ಡೇ ಅಲ್ಲಿ ಇದ್ದು ಏನಾದರೂ ತೊಂದರೆ ಇರೋದೆಲ್ಲ ಚೆಕ್ ಮಾಡಿಕೊಂಡು ಅವರಿಗೆ ಔಷಧಿಗಳು ಕೊಟ್ಟು ರಿಟರ್ನ್ ಬರ್ತಾರೆ. ಅಂತ ಅಂದ್ರೆ ನಮ್ಮ ಭಾಗದಲ್ಲಿ ಯಾವ ಹಳ್ಳಿಯಲ್ಲಿ ಈ ಒಂದು ವೆಟರ್ನರಿ ಸರ್ವಿಸ್ ಅನ್ನುವಂಥದ್ದು ಇಲ್ವೋ ಅಥವಾ ಇದ್ರೂ ಕೂಡ ಬಹಳ ಸೀಮಿತವಾಗಿ ಇದೆಯೋ ಅಂತ ಊರುಗಳಿಗೆ ಇಡೀ ಆಸ್ಪತ್ರೆನೇ ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥದ್ದು. ಅಂತ ಅಂದ್ರೆ ಅದು ಫುಲ್ ಮೊಬೈಲ್ ಫೆಸಿಲಿಟಿ ಆಂಬ್ಯುಲೇಟರಿ ಕ್ಲಿನಿಕ್ಸ್. ಅಲ್ಲಿ ಹೋಗಿ ಅಲ್ಲಿ ಏನು ಅಗತ್ಯ ಇರುತ್ತೋ ಸೇವೆಗಳು ಅಂತಹ ಸೇವೆಗಳನ್ನ ಒಂದು ಅರ್ಧ ದಿವಸವೋ ಪೂರ್ಣ ಒಂದು ದಿವಸವೋ ಇದ್ದು ಕೊಟ್ಟು ಬರುವಂತದ್ದು. ಬಹಳ ಒಂದು ಒಳ್ಳೆ ಸೇವೆ ಈ ಕಾಲೇಜಿನಿಂದ ದೊರಕ್ತಾ ಇದೆ. ಯಾವಾಗ ಪ್ರಾರಂಭ ಆಯ್ತು ಮೇಡಮ್ ಇದು? ಇದು ಹಾಸ್ಪಿಟಲ್ ಸರ್ವಿಸಸ್ ಸ್ಟಾರ್ಟ್ ಆದ್ಮೇಲೆ ಪ್ರಾರಂಭ ಆಗಿದೆ. ಅವಾಗಲಿಂದನೂ ಕೂಡ ಇದೆ ಇದೆ. ಈ ತುರ್ತು ಆಂಬ್ಯುಲೆನ್ಸ್ ಸೇವೆ ಇದೆಯಾ? ಹೌದು, ಈ ತುರ್ತು ಆಂಬ್ಯುಲೆನ್ಸ್ ಅಂದ್ರೆ ಎಮರ್ಜೆನ್ಸಿ ಕೇಸಸ್ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಬಟ್ ಇದು ಏನಂದ್ರೆ ರೈತರು ಕಾಲೇಜ್ಗೆ ಬಂದು ಅವ್ರು ಖುದ್ದಾಗಿ ನೋಂದಣಿ ಮಾಡಿ ಅವರು ಆಂಬ್ಯುಲೆನ್ಸ್ ವೆಹಿಕಲ್ನು ಅದಕ್ಕೆ ಒಂದು ಅಮೌಂಟ್ ಇರುತ್ತೆ. ಬೇಸ್ಡ್ ಆನ್ ದ ಡಿಸ್ಟೆನ್ಸ್ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಪೇ ಮಾಡಿಬಿಟ್ಟು ಅವ್ರು ಯೂಸ್ ಮಾಡ್ಕೊಳ್ಬೇಕು. ಎಲ್ಲಿಂದೋ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಬರಬೇಕು ಅಂದ್ರೆ ಆ ತರ ಬರೋ ಫೆಸಿಲಿಟಿ ಇಲ್ಲ. ಖುದ್ದಾಗಿ ರೈತರೇ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಆಂಬ್ಯುಲೆನ್ಸ್ ತಗೊಂಡು ಹೋಗ್ಬೋದು. ಅಂದ್ರೆ ಆನಿಮಲ್ ಇಲ್ಲಿ ಕರ್ಕೊಂಡು ಬರಕ್ ಸಾಧ್ಯ ಇಲ್ಲ, ತುಂಬಾ ಎಮರ್ಜೆನ್ಸಿ ಇದೆ ಅನ್ನುವಾಗ ಈ ಸರ್ವಿಸಸ್ ನಾವು ಕೊಡ್ತೀವಿ. ಅಂದ್ರೆ ಯಾವ್ದೋ ಒಂದು ದೊಡ್ಡ ಅನಿಮಲ್ಗಳು ಆಗ್ಬಹುದು, ಎಮ್ಮೆ ಆಗ್ಬಹುದು, ನಡ್ಕೊಂಡು ಬರೋ ಪರಿಸ್ಥಿತಿಯಲ್ಲಿ ಇಲ್ಲ, ತುಂಬಾ ಸುಸ್ತಾಗಿರುತ್ತೆ, ನಡ್ಕೊಂಡು ಬರಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಅವರು ಮೊದಲು ಆಸ್ಪತ್ರೆಗೆ ಬರಬೇಕು, ಪರಿಸ್ಥಿತಿ ಹೀಗಿದೆ ಅಂತ ವಿವರಿಸಿ ನನಗೆ ಆಂಬ್ಯುಲೆನ್ಸ್ ಸೇವೆ ಅಗತ್ಯ ಇದೆ ಅಂತ ಹೇಳಿ ಅವ್ರಿಗೆ ಹೇಳಿ ತಿಳಿ ಹೇಳಿ ಅದಕ್ಕೆ ಎಷ್ಟು ದರ ಆಗುತ್ತೋ ಆ ಒಂದು ಹಣವನ್ನ ಪಾವತಿಯನ್ನು ಮಾಡಿ ಈ ಒಂದು ಸೇವೆಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಅನುಕೂಲಗಳು ಇದ್ದಾವೆ. ಕಾಲೇಜು ಒಂದು ಗ್ರಾಮವನ್ನ ದತ್ತು ತೆಗೆದುಕೊಂಡಿದೆ, ಕುಪ್ಪಳ್ಳಿ ಗ್ರಾಮ ಅಂತ ಹೇಳಿ. ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ? ಕಾಲೇಜಿಂದ ಸುಮಾರು ಒಂದು 3 ವರ್ಷ ಅಥವಾ 4 ವರ್ಷಕ್ಕೆ ಒಂದ್ ಗ್ರಾಮವನ್ನು ದತ್ತು ತಗೊಳ್ತೀವಿ. ಉದ್ದೇಶ ಏನಂದ್ರೆ ಆ ದತ್ತು ತಗೊಂಡಿರೋ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ನಾವು ಮಾಡಬೇಕು. ಅಂದ್ರೆ ಎಲ್ಲಾ ರೀತಿಯಲ್ಲಿನು ಒಂಥರ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಹಾರ್ಟಿಕಲ್ಚರ್, ಓವರ್ ಆಲ್ ರೂರಲ್ ಡೆವಲಪ್ಮೆಂಟ್ ನು ಆ ಗ್ರಾಮದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ಗೂ ಒಂದು ವಿಲೇಜ್ ಸೆಟಪ್ ಎಕ್ಸ್ಪೋಜರ್ ಆಗಬೇಕು. ಯಾವಾಗಲೂ ಹಾಸ್ಪಿಟಲ್ ಅಲ್ಲಿ ಇದ್ರೆ ಅನಿಮಲ್ಸ್ ಅಲ್ಲಿ ಬರುತ್ತೆ, ನಾವು ವಿಲೇಜ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋದನ್ನು ಅವರಿಗೆ ಒಂಥರ ರ್ಯಾಪೋರ್ಟ್ ಬಿಲ್ಡಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ರಾಮವನ್ನು ದತ್ತು ತಗೊಳ್ತೀವಿ. ಆ ರೀತಿ ಹೋದ ವರ್ಷ 2021 ನಾವು ಕುಪ್ಪಳ್ಳಿ ಗ್ರಾಮವನ್ನು ಐಡೆಂಟಿಫೈ ಮಾಡಿಕೊಂಡಿದ್ವಿ. ಮತ್ತೆ ಈ ಗ್ರಾಮಕ್ಕೆ ನಮ್ಮ ವಿಸ್ತರಣಾ ವಿಭಾಗದಿಂದ ಸುಮಾರು ತರಬೇತಿಗಳು, ಕ್ಯಾಂಪ್ಗಳು, ಫರ್ಟಿಲಿಟಿ ಕ್ಯಾಂಪ್ಸ್ ಆದರೂ ಸರಿ, ಹೆಲ್ತ್ ಕ್ಯಾಂಪ್ಸ್ ಆದರೂ ಸರಿ, ಮತ್ತೆ ರೀಸೆಂಟ್ಲಿ ಈ ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇಂದು ಅವರು ಒಂದು ನ್ಯಾಷನಲ್ ಫೇರ್ ಒಂದು ಕಂಡಕ್ಟ್ ಮಾಡಿದ್ರು ಬೆಂಗಳೂರಲ್ಲಿ 2 ತಿಂಗಳು ಮುಂಚೆ. ಅವಾಗ ದತ್ತು ಗ್ರಾಮ ಇಂದು ರೈತರನ್ನೆಲ್ಲ ಒಂದು 25 ರೈತರನ್ನು ನಾವೇ KSRTC ಬಸ್ ಹಾಕೊಂಡು ಆ ಫೇರ್ ಕರ್ಕೊಂಡು ಹೋಗಿ ಎಕ್ಸ್ಪೋಸ್ ಮಾಡಿ ಕರ್ಕೊಂಡು ಬಂದಿದ್ವಿ. ಸೊ ರೈತರು ಫಸ್ಟ್ ಟೈಮ್ ಒಂದು ನ್ಯಾಷನಲ್ ಫೇರ್ ನೋಡ್ಲಿಕ್ಕೂ ಸಾಧ್ಯ ಇತ್ತು. ಮತ್ತೆ ಅದ್ ಮಾತ್ರ ಇಲ್ಲ, ಎನಿ ಲೈನ್ ಡಿಪಾರ್ಟ್ಮೆಂಟ್ಸ್ ಅವರು ಏನಾದ್ರೂ ಸರ್ವಿಸಸ್ ಸ್ಕೀಮ್ಸ್ ಅಂದ್ರೆ ಫಸ್ಟ್ ನಾವು ದತ್ತು ಗ್ರಾಮಕ್ಕೆ ನಾವು ಬೆನಿಫಿಷಿಯರೀಸ್ ಆಗಿ ಐಡೆಂಟಿಫೈ ಮಾಡ್ಕೊಳ್ತೀವಿ. ಅದ್ ಮಾತ್ರ ಇಲ್ಲ, ನಮ್ಮ ಕಾಲೇಜಿಂದು ಒಂದು ಸ್ಕೂಲನ್ನು ಅಡಾಪ್ಟ್ ಮಾಡಿದೀವಿ. ಹರಳಲ್ಲಿಯಲ್ಲಿ ಹೈಯರ್ ಪ್ರೈಮರಿ ಸ್ಕೂಲನ್ನು ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ ಈ ಸ್ಕೂಲಲ್ಲಿ ಏನಾದರೂ ಸಿಗ್ನಿಫಿಕೆಂಟ್ ಡೇಸ್, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಮಿಲ್ಕ್ ಡೇ ಇದೆ, ಫಾರ್ಮರ್ಸ್ ಡೇ ಇದೆ, ಸೊ ಆ ದಿವಸ ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಏನಾದರೂ ಎಸ್ಸೆ ಕಾಂಪಿಟೇಷನ್ಸ್, ಡಿಬೇಟ್ಸು, ಪೋಸ್ಟ್ ಕಾಂಪಿಟೇಷನ್ಸ್, ಇಲ್ಲ ಒಂದು ಗೆಸ್ಟ್ ಲೆಕ್ಚರ್ಸು, ಆ ಥರ ಪ್ಲಾನ್ ಮಾಡಿಕೊಂಡು ನಾವು ಆಕ್ಟಿವಿಟೀಸ್ನು ಅಡಾಪ್ಟೆಡ್ ಸ್ಕೂಲಲ್ಲಿ ಮಾಡ್ತಾ ಇದ್ವಿ. ಆತರ ನಮ್ಮ ಕಾಲೇಜ್ ಕೆಳಗಡೆ ಒಂದು ಅಡಾಪ್ಟೆಡ್ ದತ್ತು ಗ್ರಾಮ ಇದೆ, ಒಂದು ದತ್ತು ಸ್ಕೂಲು ಇದೆ, ಶಾಲೆಯು ಕೂಡ ಇದೆ. ಆ ಮೂಲಕ ನಿಮ್ಮ ವಿಸ್ತರಣಾ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಸೇವಾ ಸೌಲಭ್ಯಗಳು, ಸಾಕಷ್ಟು ಸೇವಾ ಸೌಲಭ್ಯಗಳು ಇದ್ದಾವೆ. ಸದ್ಯಕ್ಕೆ ಇದರ ಬಳಕೆ ಹೇಗಾಗ್ತಾ ಇದೆ? ಸುಮಾರು ಒಂದು 70-100 ಕೇಸಸ್ ಹಾಸ್ಪಿಟಲ್ ಕಂತೂ ಬರುತ್ತವೆ. ಈಗ ಡಿಪಾರ್ಟ್ಮೆಂಟ್ ವೈಸ್ ತಗೊಂಡ್ರೆ, ಈಗ ಪ್ಯಾರಾಸ್ಟ್ರಾಲಜಿಯಲ್ಲಿ ಇವತ್ತು ಎಷ್ಟು ಸ್ಯಾಂಪಲ್ಸ್ ಬಂದಿದೆ ಅಂದ್ರೆ ಸುಮಾರು ಒಂದು 10-15 ಸ್ಯಾಂಪಲ್ಸ್ ಬಂದಿದೆ ಅಂತಾರೆ. ಸೊ ಸ್ಯಾಂಪಲ್ಸ್ ಅನ್ನು ಅದು ಸೀಸನ್ ವೈಸು ಆಗುತ್ತೆ. ಒಂದೊಂದು ಸಾರಿ ಒಂದೊಂದು ಕಾಯಿಲೆ ಸೀಸನ್ ನಡೀತಾ ಇರುವಾಗ ಆ ಸೀಸನ್ಗೆ ಆ ಸ್ಯಾಂಪಲ್ಸ್ ಜಾಸ್ತಿ ಬರುತ್ತೆ. ಬಟ್ ಸುಮಾರು ಸ್ಯಾಂಪಲ್ಸ್ ಬರುತ್ತೆ. ಒಟ್ಟಿಗೆ ಸದ್ಬಳಕೆ ಆಗ್ತಾ ಇದೆ. ಎಸ್. ಈಗ ಹಾಸನದಲ್ಲಿ ಇರತಕ್ಕಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಇದ್ರ ಬಗ್ಗೆ ತುಂಬಾ ಜನ ಕೇಳಿರ್ತಾರೆ, ಎಲ್ಲಿದೆ ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಹೌದು, ಹಾಸನಕ್ಕೆ ಬಂದ್ರು ಬೇರೆ ಊರಿಂದ ಅಂತ ಅಂದ್ರೆ ಹೇಗೆ ನಿಮ್ ಕಾಲೇಜಿಗೆ? ಈ ರಿಂಗ್ ರೋಡ್ ರಸ್ತೆ ಹಿಂಭಾಗ ವಿದ್ಯಾನಗರ ಏರಿಯಾದಲ್ಲಿ ಸ್ವಲ್ಪ ಡೌನ್ ಹೋಗ್ಬೇಕು, ಅದು ವಿದ್ಯಾನಗರ ಗೋಕುಲ ಕ್ಯಾಂಪಸ್ ಅನ್ನೇ ಹೇಳ್ತೀವಿ. ಆ ಕಡೆ ಬಂದು ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರೆ. ಒಟ್ಟಿಗೆ ರಿಂಗ್ ರೋಡ್ ಏನಿದೆಯಾ, ನಮ್ಮ ಬೆಂಗಳೂರು ಮತ್ತೆ ಚಿಕ್ಕಮಂಗ್ಳೂರು ರೋಡ್ ಅನ್ನ ಸಂಧಿಸ್ತಕ್ಕಂಥದ್ದು, ಆ ರೋಡ್ ಅಲ್ಲಿ ಮಧ್ಯಕ್ಕೆ ಬಂದು ವಿದ್ಯಾನಗರ ಕ್ಯಾಂಪಸ್ ಗೋಕುಲ ಕ್ಯಾಂಪಸ್ ಅಲ್ಲಿದೆ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಅಲ್ಲೊಂದು ಬೋರ್ಡ್ ಕೂಡ ಖಂಡಿತ, ಬೋರ್ಡ್ ಅನ್ನ ನೋಡ್ಕೊಂಡು ಬರಬಹುದು, ಇಲ್ಲಿರ್ತಕ್ಕಂತಹ ಸೇವಾ ಸೌಲಭ್ಯಗಳನ್ನ ಪಡೆದುಕೊಳ್ಬಹುದು. ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಇಲ್ಲಿ ದೊರೆತಕ್ಕಂತಹ ಸೇವಾ ಸೌಲಭ್ಯ ಹಾಗೂ ವಿಸ್ತರಣಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, 9983559990. ಇನ್ನೊಮ್ಮೆ ಹೇಳಿ, 9983559990. ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಇಲ್ಲಿ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳು ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಈ ಒಂದು ಕಾಲೇಜನ್ನ ಮತ್ತೆ ಕಾಲೇಜಿನಲ್ಲಿರ್ತಕ್ಕಂತಹ ಆಸ್ಪತ್ರೆಯನ್ನ ಸಂಪರ್ಕವನ್ನು ಮಾಡಿ ನಮ್ಮ ಸಾರ್ವಜನಿಕರು, ಕೃಷಿಕರು ಹಾಗೂ ಹೈನುಗಾರರು ಇದರ ಒಂದು ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಸಾರ್ವಜನಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಹಾಗೂ ವಿಸ್ತರಣಾ ಚಟುವಟಿಕೆಗಳು, ಈ ಕುರಿತಂತೆ ಅಲ್ಲಿನ ಸಹ ಪ್ರಾಧ್ಯಾಪಕರಾದ ಡಾ ವಿ ಜಗದೀಶ್ವರಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಗುರುಪ್ರಸಾದ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಶ್ರೀ ರಾಘವೇಂದ್ರ ಕಾಫಿ, ಮಲೆನಾಡಿನ ಗಿರಿಶ್ರೇಣಿಯ ನೈಸರ್ಗಿಕ ಸ್ವಾದವುಳ್ಳ ಉತ್ತಮ ಉತ್ತಮ ಗುಣಮಟ್ಟದ ಫಿಲ್ಟರ್ ಕಾಫಿ ಅಂದ್ರೆ ಅದು ಶ್ರೀ ರಾಘವೇಂದ್ರ ಕಾಫಿ. ಬೇಲೂರಿನಾದ್ಯಂತ ಮನೆ ಮಾತಾಗಿರುವ ಶ್ರೀ ರಾಘವೇಂದ್ರ ಕಾಫಿ ಈಗ ದೇಶದೆಲ್ಲೆಡೆ ಲಭ್ಯ. ನಮ್ಮ ಉತ್ಕೃಷ್ಟವಾದ ತಾಜಾ ಕಾಫಿ ಪುಡಿಯನ್ನು ನಿಮ್ಮ ಮನೆ ಬಾಗಿಲಿನಲ್ಲಿ ಪಡೆಯಲು ಈ ಕೂಡಲೇ 7483166118 ಗೆ ವಾಟ್ಸ್ಆಪ್ ಅಥವಾ ಕರೆ ಮಾಡಿ. ವಿಳಾಸ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್, ಆಪೋಸಿಟ್ KSRTC ಬಸ್ ಸ್ಟ್ಯಾಂಡ್, ಬೇಲೂರು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೂ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಂಧವರೇ, ಶುಂಠಿಗೆ ಹೋದ ವರ್ಷ ಅಷ್ಟೊಂದು ಬೆಲೆ ಬರಲಿಲ್ಲ, ಆಚೆ ವರ್ಷನೂ ಅಷ್ಟೆ. ಇದನ್ನ ನೋಡಿಕೊಂಡು ಕೆಲವಾರು ಜನ, ಯಾಕೆ ನೂರಾರು ಜನ ಶುಂಠಿಯನ್ನು ಬೆಳೀಲಿಕ್ಕೆ ಅಷ್ಟೊಂದು ಮನಸ್ಸು ಮಾಡಲಿಲ್ಲ. ಆದರೆ ಈ ವರ್ಷ ದಾಖಲೆಯ ಬೆಲೆ 2-3 ಸಾವಿರದಿಂದ ಶುರುವಾದದ್ದು 8-10 ಸಾವಿರ ರೂಪಾಯಿ ತನಕ ಬೆಲೆ ತಲುಪ್ತು 60 ಕೆಜಿ ಚೀಲಕ್ಕೆ. 15 ಸಾವಿರ ರೂಪಾಯಿ ತನಕ ಹೋಗುತ್ತನ್ನೋ ಥರ ಹೇಳ್ತಾ ಇದ್ರಲ್ವಾ, ಮತ್ತೆ ಕಡಿಮೆ ಆಯಿತು. ಏನಾದರೂ ಈ ವರ್ಷ ಒಳ್ಳೆ ಬೆಲೆ ಸಿಕ್ಕಿದೆ. ಪ್ರಾರಂಭಿಕ ದಿನಗಳಲ್ಲೇ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಬೆಲೆ ಏರಿಕೆಯ ಸುದ್ದಿಯನ್ನು ನೋಡಿಕೊಂಡು ಈ ವರ್ಷ ಹೋದ ವರ್ಷಕ್ಕಿಂತ ಹೆಚ್ಚು ಜನ ಶುಂಠಿಯನ್ನು ಹಾಕ್ಕೊಂಡಿದ್ದಾರೆ, ಆಸಕ್ತಿಯಿಂದ ಶುಂಠಿ ಬೆಳೆಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಬೆಲೆ ಇದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕುತೂಹಲ ಮತ್ತು ಆಸಕ್ತಿ, ಏನು ಕೆಲಸಗಳನ್ನು ಮಾಡಬೇಕು, ಕೊಳೆ ಬರದಂಗೆ ಏನು ಮಾಡಬೇಕು, ಇಳುವರಿ ಚೆನ್ನಾಗಿ ಬರಬೇಕಾದ್ರೆ ಏನು ಹಾಕಬೇಕು, ಏನು ಹೊಡಿಬೇಕು, ಹೀಗೆ ಏನು ಹಾಕಬಾರ್ದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ರಾಸಾಯನಿಕ ಗೊಬ್ಬರವನ್ನು ಯಥೇಚ್ಛವಾಗಿ ಉಪಯೋಗಿಸ್ಕೊಳ್ಬಾರ್ದು, ಕಳೆನಾಶಕವನ್ನು ಬಳಕೆ ಮಾಡಿಕೊಂಡಷ್ಟು ತಪ್ಪೆ, ಒಳ್ಳೆಯದಲ್ಲ. ಹಾಗೆ ಖರ್ಚುದಾಯಕವಾದ, ವೆಚ್ಚದಾಯಕವಾದ ಟಾನಿಕ್ಗಳನ್ನು ಅಥವಾ ರಾಸಾಯನಿಕಗಳನ್ನು ಬೆಳೆಗೆ ಸಿಂಪರಣೆ ಮಾಡಿದಷ್ಟು ಅಥವಾ ಬುಡಕ್ಕೆ ಕೊಟ್ಟಷ್ಟು ಪ್ರಯೋಜನ ಆಗೋದಿಲ್ಲ. ಕಮ್ಮಿ ಖರ್ಚಿನಲ್ಲಿ ಪರಿಸರಕ್ಕೆ ಪ್ರಿಯವಾದ ಕ್ರಮಗಳನ್ನು ಕೈಗೊಂಡು ಇಷ್ಟವಾಗುವಂತೆ ಇಳುವರಿಯನ್ನು ಪಡ್ಕೊಂಡಿರುವ ರೈತರನ್ನು ನಾವು ಕಾಣಬಹುದು. ಈ ಮಧ್ಯದಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಿಕೊಂಡು ಪರಿಸರ ಪ್ರಿಯ ತತ್ವಗಳನ್ನು ತಪ್ಪದೇ ಪಾಲಿಸಿಕೊಂಡು ಅತ್ಯುತ್ತಮವಾದ ಇಳುವರಿಯನ್ನು ಪಡ್ಕೊಂಡಿರೋರು ಇದ್ದಾರೆ. ರಾಸಾಯನಿಕ ಗೊಬ್ಬರಗಳು, ವಿಷಗಳು ಒಳ್ಳೆಯವಲ್ಲ. ರೈತ ಬಾಂಧವರೇ, ಜುಲೈನಿಂದ ಆಗಸ್ಟ್ ತಿಂಗಳವರೆಗೆ ಆಗಿಂದಾಗ್ಗೆ ಮಳೆ ಬರೋದಿದೆ ಅಥವಾ ಮಳೆ ಹಿಡ್ಕೊಳ್ಳೋದಿದೆ. ಈ ಸಂದರ್ಭದಲ್ಲಿ ಶುಂಠಿ ಬೆಳೆಗಾರರು ಒಂದು ರೀತಿಯಲ್ಲಿ ಹೆದರ್ತಾರೆ. ತಪ್ಪದೆ ಅತಿ ಮಳೆಗೆ ನೀರು ನಿಲ್ಲದಂತೆ ನೋಡ್ಕೊಳ್ಳಿಕ್ಕೆ ಕಾಲುವೆಗಳನ್ನು ತೆಗಿಲೇಬೇಕು ನೀವು. ಆಗಿಂದಾಗ್ಗೆ ಗಮನಿಸ್ಕೊಳ್ಳಿ, ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಮಣ್ಣನ್ನು ಏರ ಹಾಕ್ತಾ ಇರಿ. ನೀರು ಬಸಿದುಕೊಂಡು ಹೋದಷ್ಟು ಶುಂಠಿ ಬೆಳೆ ಸುರಕ್ಷಿತವಾಗಿರುತ್ತೆ. ನೀವು ಶುಂಠಿ ಕೊಳೆ ರೋಗ ಬರದಂತೆ ಏನು ಕೈಗೊಳ್ಬೇಕು ಅನ್ನೋದಕ್ಕಿಂತ ಕಾಲುವೆಗಳನ್ನು ತೆಗೆಯುವುದು ಅಥವಾ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಇದು ತುಂಬ ಉಪಯುಕ್ತವಾದುದು. ಯಾಕಂದರೆ ನೀರು ನಿಂತಷ್ಟು, ಶೀತ ಹೆಚ್ಚಾದಷ್ಟು ಶುಂಠಿ ಬೆಳೆ ರೋಗಕ್ಕೆ ತುತ್ತಾದೇ ತುತ್ತಾಗುತ್ತೆ. ಈ ಅಂಶವನ್ನು ಮರೆದೇ ಗಮನಿಸಬೇಕು, ಪಾಲಿಸಬೇಕು. ಶುಂಠಿ ಬೆಳೆಯಲ್ಲಿ ಕೊಳೆ ರೋಗ ಬಾರದಂತೆ ಬೋರ್ಡೋ ದ್ರಾವಣದ ಸಿಂಪರಣೆ ಬಂದ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ತಾಮ್ರದ ಆಕ್ಸಿಕ್ಲೋರೈಡಿನ ಬಳಕೆ, ಸುಣ್ಣದ ಉಪಯೋಗ, ಟ್ರೈಕೋಡರ್ಮವನ್ನು ಹಾಕೋದು ಮತ್ತಿತರೆ ಕ್ರಮಗಳಿಂದ ಸಮಸ್ಯೆಯನ್ನು ಬಾರದಂತೆ ನೋಡ್ಕೊಳ್ಬಹುದು ಅಥವಾ ಕಮ್ಮಿಗೊಳಿಸ್ಲಿಕ್ಕೂ ಅವಕಾಶಗಳಿದ್ದಾವೆ. ಈ ಕುರಿತ ಅನುಭವಿಗಳ ತಜ್ಞರ ಸಲಹೆಗಳನ್ನು ಬಿತ್ತರಿಸಲಾಗುತ್ತೆ. ಕಾರ್ಯಕ್ರಮವನ್ನ ಆಲಿಸ್ತಾ ಇರಿ ಪ್ರತಿ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ. ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಲು 5-1. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ಅಮೃತ ವರ್ಷಿಣಿ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಕೆ ಕಲ್ಯಾಣ ವರದು. ಸಂಗೀತ ನೀಡಿದ್ದಾರೆ ದೇವ. ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು ಕೋಲ್ಮಿಂಚಿನ ಬಾಣಗಳು ಕಣ್ಣಿನ ಮಾತುಗಳು ಬಿಡಿಸೇಳದ ಒಗಟುಗಳು ಕಣ್ಣಿನ ಹಾಡುಗಳು ಕಿರುಗಿರುಗಿಸೋ ರಾಟೆಗಳು ಇಂಥೋಳ ಕಣ್ಣಿನಲ್ಲಿ ನಾನು ಸೇರಿಕೊಳ್ಳಲೇ ಹಾಡಿಕೊಳ್ಳಲೇ ಸ್ವರ್ಗ ಇಲ್ಲಿಯೇ ಕಂಡುಕೊಳ್ಳಲೇ ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು ಕಣ್ಣಿನ ಮಾತುಗಳು ಬಿಡಿಸೇಳದ ಒಗಟುಗಳು ಕಲಿಸುವ ಹೂ ಮನಸಿದೆ ಮೈ ಮೇಲೆ ಹೊಸತನ ತರಿಸುವ ಉಯ್ಯಾಲೆ ತೂಗಲು ಕಲಿಸುವ ಸುವಾಲೆ ಪದಗಳ ಬರೆಸುವ ಹುಮ್ಮನಸಿದೆ ಬರಸೆಳೆಯೋ ಒಳಗಿಳಿಯೋ ಚಿಲಿಪಿಲಿಯ ಆಸೆಯಲಿ ಅರೆಗಳಿಗೆ ಕಾಯದಲೆ ಚಡಪಡಿಸೋ ಪ್ರೀತಿ ಮನಸ್ಸಿನಲ್ಲಿ ಸೇರಿಕೊಳ್ಳಲೇ ಹಾಡಿಕೊಳ್ಳಲೇ ಸ್ವರ್ಗ ಇಲ್ಲಿಯೇ ಕಂಡುಕೊಳ್ಳಲೇ ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು ಈ ಮನಸ್ಸಿನ ಮಾತುಗಳು ಕವಿ ಬರೆಯದ ಕವನಗಳು ಚಿತ್ರಗೀತೆಯನ್ನು ಕೇಳಿದ್ರಿ. ಕೇಳಿದ್ರೆ ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇದೇ ಶನಿವಾರ ಜೂನ್ 10ರಂದು ಸಕಲೇಶ್ಪುರ ತಾಲೂಕು ಐಗೂರು ಹತ್ತಿರದ ಹಳ್ಳಿಗದ್ದೆಯ ಪುಟ್ಟಸ್ವಾಮಿಗೌಡ ಅವರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಅರಿಯಲು ಸಮಾರಂಭವು ನಡೆಯುತ್ತಿದೆ. ಕಾಫಿ, ಬಾಳೆ, ಭತ್ತ, ತಾಳೆ ಇತ್ಯಾದಿ ಬೆಳೆಗಳನ್ನು ಸಾಗುವಳಿ ಮಾಡುತ್ತಿರುವ ಇವರು ನಾಡತಳಿಯ 8 ಹಸುಗಳನ್ನು ಸಾಕಿಕೊಂಡಿದ್ದಾರೆ. 40 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಊರಿಗೆ ಮರಳಿರುವ ಈ ಕುಟುಂಬದ ಕೃಷಿ ವಿಚಾರಗಳನ್ನು ಆಸಕ್ತರು ತಿಳಿದುಕೊಳ್ಳಬಹುದು. ಗಮನಿಸಿ, ಇದೇ 10ರಂದು ಸಕಲೇಶ್ಪುರ ತಾಲೂಕು ಹಳ್ಳಿಗದ್ದೆಯ ಪುಟ್ಟಸ್ವಾಮಿಗೌಡ ಅವರ ಜಮೀನಿನಲ್ಲಿ ಪರಿಸರ ಪ್ರಿಯ ಕೃಷಿ ಸಮಾರಂಭ ನಡೆಯುತ್ತಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ.